ತರಣಿ. ಈ ಧರಣಿ ಮೇಲೆ ಜಡಿದಂತ ವರಗಾಗಿ ಸಣ್ಣ ಕಡೆ ಕಮೇಣಗಳ ಇಟ್ಟುಕೊಂಡು ನನ್ನ ಪೂತ್ರಿ ನಗಿ ಮುಖದ ಹೆಣ್ಣು ನಿನ್ನ ಕಪ್ಪ ಕೂದ್ಲಕ್ಕ ಒಪ್ಪಂತ ಸಳ ಬೈತಲ್ಲಿ ತೆಗೆದುಕೊಂಡು ಕಾಲಕ ಮಾತನಾಡ ತಂಗಿ ಸುಬರಂಗಿ ಪಟ್ಟಣ ಸಂತೆ ಯಾರ ಮಂಟ ಹಾಕಿ ಹೋಗ್ಬೇಕಂದಿ ಹಿಂದಕರ ಮುಂದಾಕಳ ಗೂಟ ಕಿತ್ಕೊಂಡು ಗುಡ್ಡ ಬಿದ್ದಾವ್ ನಿಮ್ ಹೆಸರು ಏನ್ರಿ ಅಂತೇನ ಮದುವೆ ನಾನು ಯಾರು ಮತ್ತೆ ನಿನಗೆ ಏನ್ ಗೊತ್ತಾಗ್ಲಿಲ್ಲ ನಂಗೆ ಗೊತ್ತಾಗದು ಹೇಳಿ ಗೊತ್ತಾಗದು ಅಲ್ಲ ನಿನಗೇನ್ ಅಂತ ಇದ್ದಾರೆ ನನಗೇನಂತಾರ ನನಗೆ ಹೆಸರು ಆಯ್ತೋ ಇಲ್ಲೋ ಇಲ್ಲೋ ನಿಮಗೆ ಸಂಶಯ ಆಗೈತೆ ಈ ಮಂಟದ ಮ್ಯಾಗ ನಿತ್ತು ಚಿಟ್ಟ ಪುಟಾಣಿ ತಿಂದ ಊಟ ನೋಡುವಂತ ಪಟ್ಟಣದೂತೆ ಪುಟಾಣರ ದೂತೆ ಏನಂತಾರ ಬಿಡವ ನಿನಗೆ ಬಹಳ ನಮೂನಿ ಅದಾವ ಬಹಳ ಚೆನ್ನಾಗೈತಲ್ಲ ಇಲ್ಲಿವಾ ನಿನಗೆ ದೂತೆ ದೂತೆ ಅಂತ ಹೇಳಿ ಕರಿತಾ ಇದ್ದಾರ ಹೌದು ನನಗೊಂದ ಸ್ವಲ್ಪ ಸಂಶಯ ಅವು ಏನ್ ಸಂಶಯ ಬರ್ತೈತಿ ನಿನಗೆ ದೂತೆ ದೂತೆ ಅಂತ ಹೇಳಿ ಕರ್ತಾ ಇದ್ದಾರ ಹೌದು ಮಾರಿ ಮೇಲೆ ಮೀಸೆ ಹಾಕವ ಇಷ್ಟ ಸಂಶಯ ಅಂದ್ರಾಗಿಂದ ಅಪ್ಪನ ಹೊತ್ತಾಯ್ತ್ರಿ ಕೆಳಗ ಅವನ್ ಹೊತ್ತಾಯ್ತ್ರಿ ಅಂದ್ರೆ ಎರಡು ಕೂಡ ಮಿಕ್ಸ್ ಇದ್ದಂಗೆ ಯಾವ ತಯಾರಾಗಬೇಕು ಪ್ರತಿಯೊಂದೇನು ಕಾಣುವಂತ ಶರೀರ ಐತ್ಲ ಇವೆಲ್ಲ ಕಲಿಸಾಡಿದೊಳಕ ತಯಾರಾಗಿದಾವ ಇರ್ಲಿ ನಿಮಗೆ ಏನಾರ ಹೇಳ್ತೀವೋ ಏನಿಲ್ಲೋ ಅಂದ್ರೆ ಏನ ನನಗೆ ಏನ್ ಅಂತ ಇದ್ದಾರೆ ಹೌದು ಬೇಕಲ್ರಿ ಹೌದು ಹೌದು ಅಮ್ಮ ಹೇಳ್ತಾರ ಕೇಳ ಹೇಳ ಕೇಳ ತೆರಿದು ದೆವ್ವ ನಮ್ಮ ಹೆಸರ ಹಾ ನಿಮ್ಮಂತಾರ ಕುಸ್ತು ತಯಾರಿ ತಯಾರಿ ತಯಾರಿ ಅಂತಾರ. ಅಲ್ಲ ಕೈ ನೋಡಿದ್ರೆ ಶವಿಗೆಳಿದವ ಅಲ್ಲ ಎಲ್ಲ ತಯಾರಿದ್ದೀವ ಮುಂದ. ಓಹೋ ಅಮ್ಮ ಎಲ್ಲಿಗೆ ಬಂದು ರಾಧಿಕಾ ರಾಧಿಕಾ ಅನ್ನತ್ತಾರ ನಮ್ಗಂತಾರ. ಏನಂತಾರ ತಮ್ಮಂತೂ ಬಂದಾರ ಶೋಧಕ್ಕ ಶೋಧಕ್ಕ ಮ್ಯಾಲ ಒಂದು ಮುಟ್ಟಿ ಗೋದಾಕ ಗೋದಾಕ ಅಂತಾರ. ಅಲ್ಲ ಬಾಳ ನಮನೆ ಐತಲ್ಲ ಬಾಳ ನಮನೆ ಅವ್ರು ಮುಂದೆ ಹೇಳ್ತಾರ. ಅಮ್ಮ ಇದು ಅಲ್ಲದ ಎಲ್ಲಿಗೆ ಬಂದು ಗಿತ್ತಿ ಗಿತ್ತಿ ಗಿತ್ತಿ ಅಂತ ಇದ್ದಾರ. ಗಿತ್ತರೆ ನೀವು ಗಿತ್ತೇಗಳ ಪ್ರಕಾರದವ್ರೆ ಯಾವ್ಯಾವ ಮೊದಲು ಬಂದ ಮೊದಲು ಗಿತ್ತೆ ಹಳವಣಗಿತ್ತೆ ಬಸವಣಗಿತ್ತೆ ಪಾತ್ರಗಿತ್ತೆ ಇದ್ರ ಬಗ್ಗೆ ನೀವು ಯಾವ ಗಿತ್ತೇರ. ಅಲ್ಲ ಚೇಷ್ಟೆ ಮಾಡಕತ್ತೆ ಚೇಷ್ಟಾ ಮಾಡೋದಿಲ್ಲ ಇದ್ರ ಬಗ್ಗೆ ಯಾವ ಗಿತ್ತೇರ ನೀವು. ಅಮ್ಮ ನಾನು ಹಂತ ಎಂತ ಗಿತ್ತಿ ಅಲ್ಲ ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ದೇನೆ. ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ರೆ ಏನೇಳ್ತಂದ್ರಿ ಅಮ್ಮ ಈಗ ಹೌದು ಅಮ್ಮ ಹೇಳ್ತಾನೆ ಕೇಳ ಹೇಳ ದೂತ ತಂದೆ ಹಾಲು ಮೊಸರ ಯವ್ವ ತಂದೆ ಹಾಲು ಮೊಸರ ತಂದೆ ನ ಹಾಲು ಮೊಸರ ಯವ್ವ ತಂದೆ ನ ಹಾಲು ಮೊಸರ ಹಾಲು ಮೊಸರ ಇಲ್ಲ ಕಸರ ಹಾಗೇನಲ್ಲ ನೀ ವ್ಯಾಪಾರ ಮಾಡಿಸ್ತಾನ ಅಂದ್ರೆ ತೆಳಗಿಳಿಸ್ತಾನೋ ಇಲ್ದ್ರ ಕೇಳ ಸುರ್ವ ಏನಾಗುಚೇಟ್ವಿ ವ್ಯಾಪಾರವ ವ್ಯಾಪಾರ ಅಲ್ಲ ಸ್ವಲ್ಪ ಬಾಂಡೆ ಹಿಡಿ ಅಂತಾರೆ. ಹೌದಂದ್ರ ಬಾಂಡೆ ಬಾಳ ಒದ್ದೆ ಇದ್ದಾವ ಯಾಕಂದ್ರ ತಿಳಿ ಮೇಲದ ಒಂದ್ ಸ್ವಲ್ಪ ನೀನು ನನಗ ಆಸರ ಆಗ್ಬೇಕು ಆಸರ. ಹೌದ್ ನಿನಗ ಹೌದು ಯಾವಾಗ ಏ ಆಗ ಈಗಲ್ಲ ಇಲ್ಲೇ ಹೌದು ಮಂದ್ಯಾಗ ಹುಚ್ಚೇಟ್ವಿ. ಯವ್ವ ಏನಂತಿ ನೀನು ಅಮ್ಮ ಹಾಗೆಲ್ಲ ಚೇಷ್ಟೆ ಮಾಡ ಚಲೋ ಅಲ್ಲ ಬಾಂಡೆ ಬಾಳ ವಜ್ಜೆ ಇದ್ದಾವ ಒಂದ್ ಸ್ವಲ್ಪ ಇಳ್ಸಕ್ ಇಡಬೇಕೈತೆ. ತಗೋರಿ ತಗೋರಿ ಅಮ್ಮ ಗಡಿಗೆ ಬುಡ ಹೊಡಿತಿದ್ದಲ್ಲ ಇನ್ನು ಹೊಡೆದಿಲ್ಲ ಏನ ಹುಚ್ಚೇಟ್ವಿ ಅಲ್ಲ ಚೇಷ್ಟೆ ಮಾಡಕತ್ತೇನ ನೋಡುವ ಗಡಿಗೆ ಅಂದ್ರ ಒಂದ ಘಟ ಘಟ ಘಟ ಅಂದ್ರ ಒಂದ್ ಶರೀರ ಶರೀರ ಎಂದಿಲ್ಲ ಒಂದ್ ದಿವಸ ಮನೆ ಪಾಲಾಗಿ ಹೋಗುವಾಗ ಹೋಗುವಾಗ ಯಾಕ ಚಿಂತೆ ಮಾಡುದು ಇವ್ರ ತನಕ ಅತ್ತಿ ಮಾವದಾರ. ಹೌದು ಹಾಲು ಮೊಸರು ಏನ್ ಮಾಡ್ಕೊಂಬಂದ್ರೆ ಏನ್ ಹೇಳಕ್ಕೀನ. ಹೌದು ಅವ್ರಿಗೆ ಬರೋಬ್ಬರಿ ಕೊಡಕ ಬೇಕಲ್ಲ ಕೊಡಕ್ಬೇಕು ಆದ ಕಾರಣ ವ್ಯಾಪಾರ ಮಾಡ್ಸಕ್ಬೇಕ ಮಾಡಕ್ಬೇಕು. ಹೌದು ಇರ್ಲಿ ನಮಗೊಂದ ಪದ್ಧತಿ ಐತೇವ್ ಅದೆಂಗ ರೊಕ್ಕ ಕಡಿಮೆ ಹೋಗ್ಬೇಕು ಮಾಲ್ ಹೆಚ್ಚು ಬರ್ಬೇಕ್ರಿ ಬರ್ಬೇಕ ಅಂತಂದೇನ್ ತಂದಿರಿ ಹಂಗಂದ್ರ ಯವ ಗೊತ್ತಾಗ್ಲಿಲ್ಲ ಇಲ್ವಾ ಯವ ಮಜ್ಜಿಗೆ ಮಜ್ಜಿಗೆ ಅಂದ್ರ ಮಾಸ್ಲಿ ಕೊಡಕ ಬೇಕಂತ. ಹೌದು ಹೌದು ನೋಡುವ ಮಾಸ್ಲಿ ಕೊಡಕ ಅದನ್ನ ಮಾವಿನ ಅನ್ನ ಕಾರಿ ಅನ್ನ ಬೋರಿ ಅನ್ನ ಹುಚ್ಚಿಟ್ವಿ ನೋಡವ ನಮ್ಮ ಊರಾಗ ಬಂದ್ರ ಮಾಯಿನ ಹಣ್ಣ ಮಳದ ಕಟ್ಟ ಚುಂಚಿ ನಂಜ ನೋಡ್ತೇವ ನಿನ ಮಜೆ ಮನಕಲ್ದಾಗ ಹಾಕಿ ಹಿಂಗ ತಿರಿವಾಡ್ಲೇನ ಅಂತೇನ ಅಲ್ಲ ತಿನ್ನು ಹೈನದಲ್ಲಿ ಮನಕೈ ಮನಕಲ್ಲ ಹಾಕಿ ತಿರಿವೇಡಿದ್ರು ಯೋಗ್ಯ ಅನಿಸ್ತೈತಿ ಅನ್ಸುದಿಲ್ಲ ಅಲ್ಲ ಮೇಲಾಗಿ ಯಾರ ಊಟ ಮಾಡ್ತಾರೇನ ಮಾಡುದಲ್ಲ ಮಾಡುದಲ್ಲ ಅಮ್ಮ ಹಾಗೆಲ್ಲ ಅನ್ನೋದಿಲ್ಲ ಈಗ ಸದ್ಯಕ್ಕೆ ಏನು ಸಮಸ್ಯೆ ಎಲ್ಲ ಒಂದ್ ಸ್ವಲ್ಪ ಕೊಡ್ತಾ ಇದ್ದೇನೆ ಅಲ್ಲ ಒಂದ್ ನಾಲ್ಕನೇ ರೊಕ್ಕ ಕೊಡ ಯಾವಾಗ ಹೆಂಗ್ ಮಾಡು ಎಂತ ನನಗೆ ಹಾಕ್ ಕೊಡ ಉಪ್ಪಾರ ಕಾಣಪ್ಪನ ಮನೆಗೆ ಹೋಗ್ತೇನೆ ಅಲ್ಲಿ ಹೋಗಿ ಯಾರು ಪೌರ್ಯ ಮಾಡಿಸ್ಕೊಂಡು ಬಂದ ನಿನಗ ನಾಕಣೆ ನನಗ ನಾಕಣೆ ಅಲ್ಲ ನೀ ಏನು ಕೊಟ್ಟಂಗಾತ ಏನು ಬಿಟ್ಟಂಗಾತ ಅಮ್ಮ ಈಗ ಸದ್ಯಕ್ಕೆ ಇನ್ನೂ ಬೋಂಡಿಗೆ ಆಗಿಲ್ಲ ಅಂತ ಹೇಳಿ ನಿನ್ನ ಹತ್ತಿರ ನಾ ಕೇಳಿಕತ್ತೇನ ಇರ್ಲೇವಾ ಇಲ್ಲ ನಿನ್ನ ಹಾಲು ಮೊಸರು ಉಣ್ಣುವಂತವ್ರು ಇಲ್ಲ ಇಲ್ಲ ನಿನ್ನ ಹಾಲು ಮೊಸರು ಟೈಮ್ ಪಾಸ್ ಮಾಡೋದು ಬೇಡ ಮುಂದೆ ಕಾಣೋದು ಗೊತ್ತಿಲ್ಲ ಐತಿ ಅಲ್ಲಿ ನಾಲ್ಕು ಪ್ರಕಾರ ಜಾತಿ ಅದಾವ ಹೌದಾ ಅಲ್ಲಿ ಹೋಗ ನಡಿವಾ ಅಲ್ಲಿ ಹೋದ್ರೆ ವ್ಯಾಪಾರ ಆಗ್ತೈತಿ ಅಲ್ಲಿ ಹೋದಾರ ಹೊಳಿ ಬರುದಿಲ್ಲ ನಾ ಹಿಂದ್ ಹೋಗಿನಿ ಅಲ್ಲ ನೀ ಏನು ತಗೊಂಡ್ ಹೋಗಿದ್ದೆ ನಮ್ಮ ಮನ್ಯಾಗ ಒಂದು ಹೋಗ್ತಿದ್ದೆ ಹೌದವ್ವ ಮುದಕ್ ಮನುಷ್ಯ ಬಾಯಾಗ ಹೋಗ್ಲಿಲ್ಲ ಅಪರ ಸಪರ ಆಗ್ತೈತಿ ಅರುಮರುನು ಆಗ್ತೈತಿ ಆಗ್ತೈತಿ ಅಲ್ಲಿ ಹೋಗಿ ಪುಕಾರ್ಸ್ನವ ಏನಂತ ಹಾಲು ಮೊಸರು ತಂದೇನಂತ ಬರ್ನ ಬಂತ ಬಿರಿ ಹಾಕ್ತೆ ನಾ ಮುದಕ್ಕ ಹಣ್ಣೆ ಅದು ನನಗಿರ್ಲೇ ಅಂತ ತೆಲಿಯಾಗಿನ ಕೂದಲ ಹಣ್ಣಾಗಿದ್ದಾವೆ ಬುಡ್ಡಿಕ್ ಬುಲಾವ್ ಅಂದ ನೀವ್ ಆ ಚಂದ ಕಾಣಿಸ್ತಿ ಹೋಗಬೇಡ್ರಿ ಅಂತೇನೆ ಅಮ್ಮ ನಾ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಲೇಬೇಕ ಹೌದು ಹೋಗ ನಡಿವಾ ಹಾ ನಡಿರ ಹೋಗ ನಡ್ರಿ ಎಟ್ಟ ದೂರ ಐತೆ ಯವ್ವಾ ಗೋಕಿಲಂಬೂದು ನಗರ ಎಟ್ಟ ದೂರ ಐತವ್ವಾ ಗೋಕಿಲಂಬೂದು ನಗರ ಯಾಕಂದ್ರ ಈ ಪಾತ್ರೆ ತೆಳಗಿಳಿಸ್ತೇನವಾ ಹೌದಿಲ್ಲ ಯಾಕಂದ್ರ ಇದನ್ನ ಇಟ್ಕೊಂಡಿಲ್ಲ ಕುಂಡ್ರ ಇಲ್ಲಿ ಒಂದು ಸ್ವಲ್ಪ ಗೋಕಿಲ್ ನಗರದಲ್ಲಿ ಹೋಗಿ ಹೋಗಿ ಯಾರ ಅದಾರೋ ಯಾರಿಲ್ಲೋ ಒಂದ್ ಸ್ವಲ್ಪ ನೋಡ್ಕೊಂಡು ಯಾಕೆ ಹೋಗಿ ಬರ್ಕ ಬರ್ಬೇಕು ಎಷ್ಟೊತ್ತು 5 ನಿಮಿಷನಲ್ಲಿ ಬರ್ತಾ ಇದ್ದೇನೆ ಹೋಗಿ ಬರ್ರಿ ಕನ್ನಡ ಮುಚ್ಚಕ್ ಹೋಗ್ಬೇಡ ಓಹೋ ನಾನು ನನ್ನ ಮಂದಿರದಲ್ಲಿ ಕುತ್ತಿರುವ ಕಾಲಕ್ಕೆ ಯಾರೋ ಇಬ್ಬರು ಸ್ತ್ರೀಯರು ಕುಲ್ಕುಲನೆ ಮಾತಾಡುತ್ತ ಗೆಜ್ಜೆ ನುಡಿಸುತ್ತ ಶಬ್ದವೂ ಅನ್ನ ಕರ್ಣಕ್ಕೆ ಬಿದ್ದಿತ್ತು ಆದ್ರೆ ಮುಂದಕ್ಕೆ ಹೋಗಿ ವಿಚಾರಿಸುತ್ತೇನೆ ಹಾಡಿ ಕಾಸ್ತಾರ ಬಸಕನ ಬಗ್ಗೆ ತರು ಬಿಟ್ನೆ. ಏನೇ ಮುಂದಿಟ್ಟಂತೇನು? ಇದ ಅಪ್ಪ ಇದ ಶರೀರದ ಬಗ್ಗೆ ನೋಡ. ಏನೇ ಅದನ್ನಾದ್ರೂ ನೀಲಾಕಿಟ್ಟದೆ. ಊರ ಗೌಡ ಕುಲಕರ್ಣಿ ಪಂಚರಾಮ್ ಮಾಡಿ ಇಲ್ಲಿ ಕಾವಲ ಕುಂಚಾರ ನಾನ್. ಹಾಗೇನ್ ತೋರು ನೋಡು. ಮತ್ ಹ್ಯಾಂಗ್ ತೋರೋ ಐತಪ್ಪ? ಏನೇ ಸುತ್ತಮುತ್ತಿನ ಪಾತ್ರಿಗಳತ್ರ ಇವ ನೀನು ಮುರುಕುದ್ದೆ ಅಪ್ಪ? ಏನೇ ಅದನ್ನಾದ್ರೂ ನೀಲಾಕಿಟ್ಟದೆ. ಇದನ್ನಾದ್ರೂ ಇಲ್ಲಾಕಿಟ್ಟಿದೆ? ಇನ್ನ ಕಾಜಿ ಪಜ್ಜಿ ಮುಟ್ಟಿಲ್ಲ, ನೀರು ಮುಟ್ಟಿಯತ್ತೆ ಇಟ್ಟಿದ. ಮತ್ ಹ್ಯಾಂಗ್ ತೋರೋ ಐತಪ್ಪ? ಏನೇ ಹಾಲು ಮೊಸರು ಬೆಣ್ಣೆ ಮಜ್ಜಿಗಿದ್ದಂತೆ ತೋರ್ತದ. ಅವ್ವ ಅಂತಾನ? ಇದೇನು ಬೆಕ್ಕಿನ ಹೊರಿಸಿ ಗಿಚ್ಚಿಗೆ ಹುಟ್ಟೈತೇನಂತಾನ? ಏನೇ ಬೆಕ್ಕಿನ ಕಾಕ ಅಂದ್ರೂ ಚಿಂತಿಲ್ಲ, ಏನೇ ಸ್ವಲ್ಪ ಕೊಡೋಂತ ಕೇಗು. ಏ ತಮ್ಮ, ಇದಕ್ಕೊಂದು ದುಡ್ಡು ಬೀಳ್ತೈತೆ, ಹಂಗ ಕೊಡಕ್ ಬರೋದಿಲ್ಲ. ದುಡ್ಡು ಕೊಡಂಗ್ ಕಾಣ್ತೀನೇನು? ಎಲ್ಲ ಇಗೋಳಂಗ್ ಊರೆಲ್ಲ ಐತಿ ಬಿಡಿಯವ್ರಂಗ್ ಕಾಣ್ತಿ. ಏನೇ ಸುಮ್ನೆ ಕುಟ್ಟು ಅಥವಾ ಎಲ್ಲು? ಏ ಅಪ್ಪ ನಾ ಕುಡಿದಲ್ ನೋಡ. ಏನೇ ನಾನು ಬಿಡುದಲ್ ನೋಡು. ಒಳ್ಳೆ ಏನ್ ಮಾಡವ? ಏನೇ ಮಾಡೋದು ಮಾಡಿದ್ದೇನು ನೋಡು. ಅವ್ವ ಹಾಲು ಹರಗಾಕೈತಿ, ಬೆಣ್ಣೆ ಬಿಕ್ಕಾಕೈತಿ, ಆ ನನ್ನ ಸಮುಚಿ ಬಂದ್ರೆ ಇನ್ನೇನ್ ಹಳ್ಳಿ ಅಂತಾನ. ಅಮ್ಮ ಏನ್ ಮಾಡ್ಲಿಕ್ಕತ್ತೀಯ? ಯಾವ ಇಲ್ಲ ನನ್ನ ಅಮ್ಮ ಕೇಳ ಹೇಳ. ಚಲ್ಲಿದ ದುಡ್ಡು ಬೀಳ್ತೈತೆ. ಹೌದು ದುಡ್ಡು ಕೊಡೋಣ ಹಂಗ ಕಾಣ್ಯನಂದ ಅವ್ರು ಕೇಳ್ತಾರ. ಹೌದು ಇಲ್ಲ ಐವಳಂಗ್ ಊರೆಲ್ಲ ಹೆಚ್ಚು ಬಿಡಿಯೋ ಕಾಣದೆ ಅನ್ಯ. ಈ ನಮೂನಿ ಮಾಡಿ ಹೋಗ್ಬಿಟ್ಟಿದ ನೋಡ. ಹೌದೇನೆ? ಹೌದು. ನಮ್ಮ ಹಾಲ ಮೊಸರು ಯಾಕೆ ಕೇಳ್ ಮಾಡ್ರು? ಕೇಳೋಣಲ್ಲ. ಕೇಳೋಣ. ಎಷ್ಟು ಬಂದ್ರೆ ಬಂದವ. ಹೌದು. ನನ್ನ ಮಂದಿರ ಹೇಳೋದು ಕಾರಣ ಏನು? ಏ ತಮ್ಮ, ನೀ ಹಚ್ಚಿದ ಬೆಂಕಿ ಬಾರೋ ನನ್ ಕಾಸ್ತಾರ. ಏನೇ ನಾನು ಹಚ್ಚಿದ ಬೆಂಕಿ ಇದ್ರು ಕೂಡ ಸತಾ ನಾನೇ ತಿರ್ಸ್ಕೊತಾನೆ. ಹೌದಲ್ಲ, ಒಳ್ಳೆ ತಿರ್ಸ್ಕೊಳಂತವನಾಗ. ನಮ್ಗೇನ್ ಗುರ್ತಾಗಿಲ್ಲ, ಅಗ್ದಿ ಚಂದವಾಗಿ ಹೊಡೆದೇಳಂತ. ಏನೇ ದೂತೆ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಬಂದು ಎಷ್ಟೋ ಸಾರಿ ತುಡ್ತುಡಲೆ ಹಾಲು ಮೊಸರನ್ನು ಮಾರ್ಕೊಂಡು ಹೋಗಿದ್ದೀರಿ, ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೇವೆ. ಹೌದು. ಇರ್ಲಿ ದೂತೆ, ಇದು ಅಲ್ಲದ. ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಹಾಲು ಮೊಸರು ಮಾರಬೇಕಾದ್ರೆ ದೂತೆ ನೀವು ಯಾರನ್ನ ಕೇಳಿ ಹಾಲು ಮೊಸರು ಮಾರ್ತಿದ್ದೀರಿ? ಈಗ ಯಾರನ್ನ ಕೇಳಿ ಮಾಡ್ತಿರ್ತೀವಿ ಕೇಳ್ತೀಯಪ್ಪ? ಹೌದು. ಈಗ ಸದ್ಯ ಆಕಾಶವಾಣಿ ಕೇಂದ್ರದವ್ರು ಎಲ್ಲಾರು ಸಾಹೇಬ್ರ ಹೆಸರೇಳಿ ಮಾಡಿದೇವ ನೋಡೋಣ. ಅದಕ್ಕ ಅವ್ರ ಪ್ರಮಾಣಿಕಿಂದ ಮಾಡಿದೇವ ನಾವು ದೂತ. ಇದು ಅಲ್ಲದ. ಹಾ ಹೇಳ್ರ. ಈಗ ನಾನು ಇವರನ್ನು ನನ್ನ ಮಂದಿರಕ್ಕೆ ಜಗ್ಗಿ ಒಯ್ದು ಸುಂಕ ಕುಡಿಸೋ ದೂತ ಬಿಡುದಿಲ್ಲ. ಹೇಳ ಬಿಡುದಿಲ್ಲ. ಹೌದು. ಅಮ್ಮ ಏನಂತಾರ ಅವ್ರಂತ ಇದ್ದರು? ನಮ್ಮ ಗೋಕಿಲ್ ನಗರದಲ್ಲಿ ಎಷ್ಟೋ ಸಲ ಹಾಲು ಮೊಸರವನ್ನು ತೊಡತುಗುರಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಮಂದಿರದೊಳಗೆ ಬಂದು ಸಿಕ್ಕಿದ್ದೀರಿ ಅಂದ ಬಳಕ ಚುಂಕಾ ತೂರ್ಸುವನ ಏಕೆ ಜಾಕ್ ಬಿಡದಳ ಅಂತ ಅಮ್ಮ ಹೀಗಂತಾರ. ಹೌದು ಅಮ್ಮ ಕೇಳ ಹೇಳ್ರಿ. ನೀನು ಯಾರು? ಏನ ಡಂಬ ದಾಸ ಗೌಡ ಹಳಬ ಕುಲಕರ್ಣ ಯಾರು ನೀನ? ಏನೇ ದೂತೆ, ಅವ್ರಿಗೆ ಗೊತ್ತಿಲ್ಲ ನಿನಗ್ರೆ ಗೊತ್ತೈತೆ. ಏನ ಮನ್ಯಾಗಿನ ಹುಟ್ಟಿದೆ ನನ್ನ ಕಾಸ್ತಾರ ದೂತೆ, ನೀ ಹೇಳೋದು ಖರಿ ಅದ. ಮತ್ತ ಯಾಕಂದ್ರಿ ನಾನು ನಿಮ್ಮ ಮನೆಯೊಳಗ ಅದನ್ನು ಹುಟ್ಟಿಲ್ಲ. ಇಲ್ಲ ಇಲ್ಲ, ನಿಮ್ ಮನೆಯೊಳಗ ನಾನು ಬೆಳೆದಿಲ್ಲ. ಇಲ್ಲ ಇಲ್ಲ, ನಾನು ಹುಟ್ಟಿದ್ದ ಸ್ಥಾನ ಬೇರೆ ಬೇರೆ ಮತ್ತು ಬೆಳೆದಿದ್ದ ಸ್ಥಾನ ಬೇರೆ. ಹೌದು ದೂತೆ, ನಿಮ್ಗೇನ್ ಬೇಕಾಗಿದೆ? ನೀನು ಯಾರು? ನಾನು ಯಾರು ಅಂತ ಗುರ್ತಬೇಕಲ್ಲ ದೂತೆ. ಮತ್ತಾದ್ರೂ ಹೇಳ್ತೇನೆ ಕೇಳ. ಇದರ ಬಗ್ಗೆ ಜನಪದ ನಾಟಕ ಕೇಳಿದಿರಿ. ಶ್ರೀಕೃಷ್ಣ ಪಾರಜಾತ ಗೋಪಾಲ ಗೊಲ್ಲಿತ ಸನ್ನಿವೇಶ, ಬೆಳಗಾವಿಯ ಸಂಕ್ರವ ಯಲ್ಲವ ಪಟ್ರೋ ಅವರಿಂದ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಿಕ್ಕ ಸಂಶಯ ಕಾಶಿನಾಥ್ ವಿ ಪತ್ತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ವಿಶ್ವೇಶ್ವರ ಗಣನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ವಿಶ್ವೇಶ್ವರ ಗಣ ಪತಿ ನಂದನ ಗಜಾನನ ಪ್ರದಾಯಕ ಗಜಾನನ ಮೋಕ್ಷ ಪ್ರದಾಯಕ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಮೂಷಿಕ ವಾಹನ ಗಜಾನನ ಮೂಷಿಕ ವಾಹನ ಗಜಾನನ ಮೋದಕ ಪ್ರಿಯಕರ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಗೋವಿಂದ